ಒಟ್ಟು ಹೈನು ತಳಿಗಳು ಏನು ಕರಿತೀವಿ, ನಮ್ಮ ಭಾರತದ ಹೈನು ತಳಿಗಳನ್ನ ನಾವು ಅದರ ಉತ್ಪಾದನೆ ಮೇರೆಗೆ ನಾವು ಮೂರು ಗುಂಪಾಗಿ ವಿಂಗಡಿಸ್ತೀವಿ. ಮೂರು ಗುಂಪುಗಳು? ಹೌದು. ಯಾವೆಲ್ಲ? ಒಂದು ಹಾಲಿನ ತಳಿಯ ಗುಂಪು ಒಂದು, ಇನ್ನೊಂದು ಉಳುಮೆ ತಳಿಗಳು, ಇನ್ನು ಹಾಲು ಮತ್ತು ಉಳುಮೆ ತಳಿಗಂತ ಕರಿತೀವಿ. ಈ ಹಾಲಿನ ತಳಿಗಳ ಅಂದ್ರೆ ಅವು ಈ ತಳಿಗಳಿಗೆ ಸೇರಿರುವಂತ ಆಕಳ ತಳಿಗಳಾಗಿರ್ಬೋದು ಅಥವಾ ಎಮ್ಮೆ ತಳಿಗಳಾಗಿರ್ಬೋದು. ಇವು ಸಾವಿರದಿಂದ ಒಂದೂವರೆ ಸಾವಿರ ಕೆಜಿಯಷ್ಟು ಒಂದು ಸೂಳಿಗೆ ಹಾಲಿನ ಇಳುವರಿ ಕೊಡ್ಲೇಬೇಕು. ಅಂದ್ರೆ ನಮ್ಮ ಭಾರತದ ದೇಶದ ಹಾಲಿನ ತಳಿಗಳಂದ್ರೆ ಗಿರ್ ಆಗಿರ್ಬೋದು, ಸಾಹಿವಾಲ್ ಇರ್ಬೋದು, ಮತ್ತಿನ್ನು ಉಳುಮೆ ತಳಿಗಳಂದ್ರೆ ಇದರಲ್ಲಿ ಇಳುವರಿ ಜಾಸ್ತಿ ಇರೋದಿಲ್ಲ. ಮುಖ್ಯವಾಗಿ ಇವನ್ನ ನಾವು ಹೊಲ ಗದ್ದೆಗೆ ಉಪಯೋಗಿಸ್ತೇವೆ, ಅಂದ್ರೆ ಬಿತ್ತೋದಕ್ಕೆ ಇಲ್ಲ ಗಾಡಿ ಕಟ್ಟೋದಕ್ಕೆ. ಇಂಥವನ್ ನಾವು ಉಳುಮೆ ತಳಿ ಅಂತ ಕರಿತೀವಿ. ಇದ್ರ ಹಾಲಿನ ಇಳುವರಿ ಬಹಳ ಕಡಿಮೆ ಇರುತ್ತೆ, ಅಂದ್ರೆ ಒಂದು ಸೂಳಿಗೆ ಒಂದು 500 ಕೆಜಿಗಿನ ಕಡಿಮೆ ಇರುತ್ತೆ. ಇನ್ ಮೂರನೇ ಗುಂಪು ಅಂತ ಹೇಳಿದ್ರೆ ಹಾಲು ಮತ್ತು ಉಳುಮೆಗಾಗಿ ಸಾಕುವಂತ ತಳಿಗಳು. ಇದರಲ್ಲಿ ಆಂಗೋಲ್ ಇರ್ಬೋದು, ಹರಿಯಾಣ ಇರ್ಬೋದು, ಇಲ್ಲ ಕಾಂಗ್ರೆಸ್ ತಳಿ ಅಂತ ಇದೆ. ಇದರಲ್ಲಿ ಹಾಲಿನ ಇಳುವರಿನ ನಾವು ಒಂದು 500 ರಿಂದ 1,000 ಕೆಜಿ ಒಳಗಡೆ ಇರುತ್ತೆ ಒಂದು ಸೂಳಿಗೆ. ಈ ಮೂರು ಗುಂಪಲ್ಲಿ ನಾವು ವಿಂಗಡಿಸಬಹುದು. ನೀವು ಭಾರತದ ತಳಿಗಳ ಬಗ್ಗೆ ಬಹಳ ವಿವರವನ್ನು ಕೊಟ್ಟಿದ್ದೀರಿ. ಈಗ ರೈತರಿಗೆ ಕೂಡ ಕುತೂಹಲ ಇರ್ತದೆ, ಆದ್ರೆ ಕರ್ನಾಟಕಕ್ಕೆ ಸೇರಿರುವ ಆಕಳು ಹಾಗೂ ಎಮ್ಮೆಗಳು ಎಷ್ಟು ತಳಿಗಳಿರ್ತವೆ, ಯಾವ ರೀತಿ ಇರ್ತವೆ, ಉತ್ಪಾದನೆ ಮತ್ತು ಹಾಲು ಕೊಡುವಂತದ್ದು ಯಾವ್ದು, ಇಂತ ಕುತೂಹಲಗಳಿರ್ತವೆ, ಆ ಬಗ್ಗೆ ಒಂದಷ್ಟು ಹೇಳ್ತೀರಾ? ಹೌದೌದು. ನಮ್ಮ ಕರ್ನಾಟಕಕ್ಕೆ ಸೇರಿರುವಂತ ಈ ಆಕಳ ತಳಿಗಳ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಕರ್ನಾಟಕದಲ್ಲಿ ಸಿಗುವಂತದ್ದು ಬರೀ ಉಳುಮೆ ತಳಿಗಳು ಮಾತ್ರ ಇದೆ. ಹಾಲು ನೀಡುತ್ತೆ, ಇದನ್ನ ನಾವು ಉಳುಮೆ ತಳಿ ಆ ಗುಂಪಿಗೆ ನಾವು ಸೇರಿಸ್ತೀವಿ. ಒಟ್ಟು 6 ತಳಿಗಳಿದೆ, ಅಂದ್ರೆ ಅಮೃತ್ ಮಹಲ್, ಕಿಲ್ಲಾರ್, ಕೃಷ್ಣವಾಲಿ, ಹಳ್ಳಿಕಾರ್, ದೇವ್ನಿ ಮತ್ತು ಮಲ್ನಾಡ್ ಗಿಟ್ಟ. ಇವಿಷ್ಟು ನಮ್ಮ ಆಕಳ ತಳಿಗಳು ಕರ್ನಾಟಕದಲ್ಲಿ ಇದೆ. ಇನ್ನು ಎಮ್ಮೆ ತಳಿಯ ಬಗ್ಗೆ ಹೇಳಬೇಕಂದ್ರೆ, ಎಮ್ಮೆ ತಳಿ ಕರ್ನಾಟಕಕ್ಕೆ ಸೇರಿರೋ ಒಂದೇ ತಳಿ ಅಂದ್ರೆ ಅದು ಧಾರವಾಡ ಮಾತ್ರ, ಧಾರವಾಡಿ ತಳಿ. ಇದು ಇತ್ತೀಚೆಗೆ ಮಾತ್ರ ಇದು ನೋಂದಾಯಿಸಿದ್ದಾರೆ. ಈಗ ಬಹಳ ಕುತೂಹಲ ಏನಂತ ಹೇಳಿದ್ರೆ, ನೀವು ಇಷ್ಟು ತಳಿಗಳು ಕರ್ನಾಟಕದಲ್ಲಿ ಇವೆ ಅಂತ ಹೇಳಿದ್ರಿ, ಈಗ ಕರ್ನಾಟಕಕ್ಕೆ ಹೊಂದಿಕೊಳ್ಳುವ ಹೈನು ತಳಿಗಳು ಯಾವುವು, ಸ್ವಲ್ಪ ಅದರ ಬಗ್ಗೆ ವಿವರ ಕೊಡಿ. ಹೌದು. ಈ ಹಾಲು ಉತ್ಪಾದನೆಗಂದ್ರೆ ಅತಿ ಹೆಚ್ಚು ಹಾಲು ನೀಡುವಂತ ತಳಿಗಳು ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುವಂತ ತಳಿ ಅಂದ್ರೆ ಗಿರ್ ಹಾಗೂ ಸಾಹಿವಾಲ್. ಇವು ಬಹಳ ಹೊಂದ್ಕೊಳ್ಳುತ್ತೆ ಹಾಲಿಗೆ. ಹೌದು. ಇನ್ನು ವಿದೇಶಿ ತಳಿಗಳ ಬಗ್ಗೆ ಅಂದ್ರೆ ಮಿಶ್ರ ತಳಿಯಾದ ಜರ್ಸಿ ಮತ್ತು HF ತಳಿ ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುತ್ತೆ. ಇನ್ನು ಎಮ್ಮೆ ತಳಿಗಳ ಬಗ್ಗೆ ಹೊಂದ್ಕೊಳ್ಳುವ ತಳಿಗಳಂದ್ರೆ ಸುರ್ತಿ ಇರಬಹುದು, ಮುರ್ರಾ, ಜಾಫ್ರಾಬಾದಿ ಹಾಗೂ ಧಾರವಾಡಿ ತಳಿಗಳು ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುವಂತ ತಳಿಗಳು. ಈ ರೀತಿ ಇರ್ತದಂತ ತಳಿಗಳು. ಅಂದ್ರೆ ಹೈನುಗಾರಿಕೆಯನ್ನು ವೃದ್ಧಿಸಿಕೊಳ್ಳಬೇಕಾದ್ರೆ ದೇಶೀಯವಾಗಿ ಈ ಎರಡು ತಳಿಗಳು ಮುಖ್ಯವಾಗಿ. ಹೌದೌದು. ಅಂದ್ರೆ ಈಗ ಮಿಶ್ರ ತಳಿಗಳಾದ ಜರ್ಸಿ ಮತ್ತು ಹೆಚ್ಚು ಅದು ವಿದೇಶಿ ತಳಿಗಳದ್ದು. ನಮ್ಮ ಸ್ಥಳೀಯವಾಗಿ ಅಥವಾ ದೇಶೀಯವಾಗಿರತಕ್ಕಂಥದ್ದು, ದೇಶೀಯವಾಗಿರುವಂತದ್ದಂದ್ರೆ ಗಿರ್ ಮತ್ತು ಸಾಹಿವಾಲ್ ಅನ್ನ ನಾವು ಬಳಸಬಹುದು. ಗಿರ್ ಮತ್ತು ಸಾಹಿವಾಲ್ಗಳು ಈ ಹೈನುಗಾರಿಕೆಗೆ ಹೆಚ್ಚಾಗಿ ಬಳಸಿಕೊಂಡ್ರೆ ದೇಶೀಯವಾಗಿರುವಂತಹ ತಳಿಗಳು ಇವು. ಈಗ ಹೈನು ರಾಸುಗಳನ್ನು ಕೊಳ್ಳುವ ಮುಂಚೆ ನಮ್ಮ ರೈತ ಬಾಂಧವರು ಯಾವ ರೀತಿಯ ಎಚ್ಚರಿಕೆಗಳನ್ನ ಕ್ರಮಗಳನ್ನ ಅನುಸರಿಸಬೇಕು? ಈಗ ಕೇವಲ ತಗೊಂಡ್ರೆ ಸಾಲದು, ಆ ಮುಂದೆ ಅದನ್ನು ಮುಂದುವರಿಸಬೇಕು, ಸಾಕಬೇಕು, ಹಾಲು ಕೊಡಬೇಕು ಅಥವಾ ಅವರ ಉಪಯೋಗಕ್ಕೆ ಬರಬೇಕು, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ. ಹೌದು. ಈಗ ಬಹುಮುಖ್ಯವಾಗಿ ನಾವು ಯಾವುದೇ ಪಶುಪಾಲನಾ ಪದ್ಧತಿಯನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಮುಖ್ಯವಾಗಿ ತಳಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹೌದು, ತಳಿಗಳನ್ನು ಗುರುತಿಸಿಕೊಳ್ಳುವುದು. ಹೌದು ಹೌದು. ಯಾಕಂದ್ರೆ ಈ ರೈತರಿಗೆ ಈ ತಳಿಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಮಧ್ಯವರ್ತಿಗಳಿದೆ ಇರ್ತಾರೆ, ಅವ್ರೇನ್ ಮಾಡ್ತಾರೆ, ರೈತರಿಗೆ ಪಾಪ ಗೊತ್ತಿರಲ್ಲ ಯಾವ ತಳಿನ ನಾವು ತಗೋಬೇಕು, ಅದ್ರ ಗುಣಲಕ್ಷಣಗಳಿಗೆ ಏನು. ಉದಾಹರಣೆಗೆ ಈಗ ಹೈನು ಉದ್ಯಮ ನಾನು ಸ್ಟಾರ್ಟ್ ಮಾಡ್ಬೇಕಿತ್ತಂದ್ರೆ ಹೈನು ಅಂದ್ರೆ ಹಾಲಿನ ತಳಿಗಳನ್ನ ಮಾತ್ರ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ, ಅವ್ರು ಯಾವ್ದಾರ ಒಂದು ಉಳುಮೆ ತಳಿ ತಂದ್ಬಿಟ್ಟು ಹೈನುಗಾರಿಕೆನ ನಾನು ಮಾಡ್ತೀನಿ ಅಂದ್ರೆ ಅವ್ರು ಅದಕ್ಕೆ ಬರೀ ಆಹಾರ ನೀಡಿ ನೀಡಿ ಅಲ್ಲಿ ಲಾಸ್ ಆಗ್ತಾರೆ, ಅವ್ರಿಗೆ ಹೆಚ್ಚಾಗಿ ಹಾಲೇ ಸಿಗೋದಿಲ್ಲ, ಯಾಕಂದ್ರೆ ಅದು ಹಾಲಿನ ತಳಿಗೆ ಸೇರಿರೋ. ಹಂಗಾಗಿ ಬಹುಮುಖ್ಯವಾಗಿ ರೈತರು ತಳಿಗಳ ಬಗ್ಗೆ ಮಾಹಿತಿನ ತಿಳ್ಕೊಬೇಕಾಗುತ್ತೆ. ಮತ್ತಿನ್ನು ಯಾವ ತರ ರಾಸುಗಳನ್ನ ಆಯ್ಕೆ ಮಾಡಬೇಕು ಅಥವಾ ತಳಿಗಳನ್ನ ಆಯ್ಕೆ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ ಪ್ರದೇಶ ಅಂದ್ರೆ ನಾವು ಕರಾವಳಿ ಸುತ್ತಮುತ್ತ ಇದ್ರೆ ಅಥವಾ ಗುಡ್ಡಗಾಡ ಪ್ರದೇಶ ನಮ್ಮಲ್ಲಿ ಆಗಿದ್ರೆ ನಾವು ಜರ್ಸಿ ತಳಿನ ಆಯ್ಕೆ ಮಾಡಬೇಕು. ಮತ್ತಿನ್ನ ನಮ್ಮಲ್ಲಿ ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆ ಇದೆ, ನಮ್ಮಲ್ಲಿ ಹೆಚ್ಚಾಗಿ ಹಸಿರು ಮೇವು ಉತ್ಪಾದನೆ ಆಗ್ತಿದೆ ಅಂತಂದ್ರೆ ಅಲ್ಲಿ ನಾವು HF ತಳಿನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಮತ್ತೆ ಎಲ್ಲಿ ಹೆಚ್ಚಿನ ಹಾಲಿನ ಬೇಡಿಕೆ ಇರುತ್ತೆ ಅಲ್ಲಿ HF ತಳಿನ ನೀವು ಆಯ್ಕೆ ಮಾಡಿದ್ದಲ್ಲಿ, ಈಗ ಜರ್ಸಿ ಮತ್ತು HF ನಾವು ಕಂಪೇರ್ ಮಾಡ್ತಾ ಹೋದ್ರೆ HF ನಲ್ಲಿ ಅತಿ ಹೆಚ್ಚು ಹಾಲಿನ ಇಳುವರಿ ಇದು ಕೊಡುತ್ತೆ. ಮತ್ತೆ ನಾವು ನಮ್ಮ ಪ್ರದೇಶದಲ್ಲಿ ಹಾಲಿನ ಉತ್ಪಾದನೆಗೆ ಬೇಡಿಕೆ ಏನಾದ್ರು ಇದ್ರೆ ನಾವು ಜರ್ಸಿ ತಳಿನ ನೀವು ಆಯ್ಕೆ ಮಾಡಬೇಕು. ಅದೇ ಈಗ ಬಹಳ ಮುಖ್ಯವಾಗಿ ದೊಡ್ಡ ಮನೆಯವರು ಉತ್ಪಾದನೆಗೆ ಸಂಬಂಧಿಸಿದ ಹಾಗೆ ರೈತರಿಗೆ ಆ ಮಾಹಿತಿಯನ್ನು ಕೂಡ ನಾವು ಕೊಡಬೇಕಾಗ್ತದೆ. ಇವರು ಯಾವ ಅಂಶಗಳನ್ನ ಗಮನಿಸಬೇಕು ಈ ಉತ್ಪಾದನೆಗೆ ಸಂಬಂಧಿಸಿದಂತೆ ತಳಿಗಳನ್ನ ಗುರುತಿಸಿಕೊಳ್ಳುವಾಗ ಆಯ್ಕೆ ಮಾಡುವಾಗ? ಹೌದು ಹೌದು, ಹಸುವಿನ ಸೂಲಿನ ಹಾಲಿನ ಇಳುವರಿಯು ಆ ತಳಿಯನ್ನ ಅವಲಂಬಿಸಿರುತ್ತೆ. ಹೇಳ್ಬೇಕಂದ್ರೆ ಈಗ ನೀವು ಮಿಶ್ರ ತಳಿ HF ನ ನೀವು ಆಯ್ಕೆ ಮಾಡಿದ್ದಲ್ಲಿ ಆ ತಳಿಯಲ್ಲಿ ಮಿನಿಮಮ್ ಅಂದ್ರೂ ಒಂದು 3,000-4,000 ಲೀಟರ್ನಷ್ಟು ಹಾಲು ಒಂದು ಸೂಲಿಗೆ ನೀಡುವಂತ ತಳಿನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಇನ್ ಜರ್ಸಿ ತಳಿನ ನೀವು ಆಯ್ಕೆ ಮಾಡ್ತೀರಿ ಅಂತಂದ್ರೆ ಆ ತಳಿಗಳು ಮಿನಿಮಮ್ ಅಂತಂದ್ರೆ ಒಂದು 2,000-3,500 ಲೀಟರ್ನಷ್ಟು ಒಂದು ಸೂಲಿಗೆ ನೀಡುವಂತ ತಳಿಗಳನ್ನ ನೀವು ಆಯ್ಕೆ ಮಾಡಬೇಕು. ಇನ್ ಎಮ್ಮೆ ತಳಿಗಳಾದ್ರೆ ಈ ಮೂರ ತಳಿಯು ಸುಮಾರು 1,500-2,000 ಲೀಟರ್ ಮತ್ತು ಸುರ್ತಿ ತಳಿ ಆದ್ರೆ 1,200-1,800 ಲೀಟರ್ ಒಂದು ಸೂಲಿಗೆ ನೀಡುತ್ತದೆ. ಅಂತ ಸಾಮರ್ಥ್ಯ ಉಳ್ಳುವಂತ ರಾಸುಗಳನ್ನು ನಾವು ಆಯ್ಕೆ ಮಾಡಿದ್ದಲ್ಲಿ ಉತ್ತಮ ಲಾಭವನ್ನು ನಾವು ಪಡಿಬಹುದು. ಈಗ ರೈತರು ಈ ರೀತಿ ಗಮನಿಸಿಕೊಂಡು ಆ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಬಹಳಷ್ಟು ಲಾಭದಾಯಕವಾಗಿ ಅವರು ನಿರ್ವಹಣೆ ಮಾಡಿಕೊಳ್ಬಹುದು. ಯಾಕಂದ್ರೆ ರೈತರು ಒಮ್ಮೆ ಖರೀದಿ ಮಾಡಿದ್ರೆ ಮತ್ತೆ ಮತ್ತೆ ಅದರ ಬಗ್ಗೆ ಗಮನಹರಿಸಲಿಕ್ಕೆ ಆಗುವುದಿಲ್ಲ, ತುಂಬಾ ಸಾಕಷ್ಟು ಆರ್ಥಿಕ ನಷ್ಟನ್ನು ಕೂಡ ಸಂಭವಿಸುವ ಸಾಧ್ಯತೆ ಇದೆ. ಆದ್ರೆ ತಳಿಗಳ ಆಯ್ಕೆ ಮಾಡುವಾಗಲೇ ಮೊದಲ ಹಂತದಲ್ಲೇ ಅದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದು ಅಂತ. ದೊಡ್ಡಮನೆಯವರು ಈಗ ಹೇಳಿ, ಯಾವ ವೈಯಕ್ತಿಕ ಮಾಹಿತಿಯನ್ನು ಹಸುವಿನಲ್ಲಿ ಗಮನಿಸಬೇಕು? ಇನ್ನು ವಯಸ್ಸಿನ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಯಾವ ವಯಸ್ಸಿನ ಹಸುಗಳನ್ನು ನಾವು ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ 2-4 ಶಾಶ್ವತ ಹಲ್ಲುಗಳು ಉಳ್ಳ ಅಥವಾ ಆ ಹಸು 2-3 ಸೂಲಿನಲ್ಲಿ ಇರುವಂತಹ ಹಸುಗಳನ್ನು ನಾವು ಆಯ್ಕೆ ಮಾಡಿದಲ್ಲಿ ನಾವು ಅಧಿಕ ಹಾಲಿನ ಇಳುವರಿಯನ್ನ 2-3 ಸೂಲಿನಲ್ಲಿ ನಾವು ಕಾಣಬಹುದಾಗಿದೆ. 2-4 ಹಲ್ಲುಗಳು, ಹೌದು ಅಂದ್ರೆ ಆವಾಗ ಅದು 2-3 ಸೂಲ್ ಅಂತ ಏನು ಕರಿತೀವಿ, ಅಥವಾ 2ನೇ ಕರು ಹಾಕಿರುವಂತಹ ಆಕಳ ಆಗಿರ್ಬೋದು, ಇಲ್ಲ 3ನೇ ಕರು ಹಾಕಿರುವಂತಹ ಆಕಳವನ್ನ ನಾವು ಆಯ್ಕೆ ಮಾಡಿದ್ದಲ್ಲಿ ಆವಾಗ ಏನಾಯ್ತು, 2-3 ಸೂಲಿನಲ್ಲಿ ನಾವು ಅಧಿಕ ಹಾಲಿನ ಇಳುವರಿನ ನಾವು ಕಾಣಬಹುದಾಗಿದೆ. ಇನ್ನ ಗರ್ಭಾವಸ್ಥೆ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಹಸು ಕರು ಹಾಕಿದ 10 ದಿನಗಳ ನಂತರ ಆಗಿರ್ಬೋದು ಅಥವಾ ಪೂರ್ಣ ಗರ್ಭ ಉಳ್ಳುವಂತ ಹಸುಗಳನ್ನ ನಾವು ಆಯ್ಕೆ ಮಾಡಿದ್ದಲ್ಲಿ ನಮ್ಮ ಹತ್ರ ನಾವು ತಂದಿದ ತಕ್ಷಣನೇ ನಾವು ಒಂದು ವಾರದಲ್ಲೋ ಒಂದು 10 ದಿನದಲ್ಲಿ ಹಾಲಿನ ಉತ್ಪಾದನೆಯನ್ನ ನಾವು ಕಾಣಬಹುದು. ಇನ್ನು ಆರೋಗ್ಯದ ಲಕ್ಷಣ ಬಗ್ಗೆ ಏನಾದ್ರು ಹೇಳೋದಾಗಿದ್ರೆ ಒಳ್ಳೆ ಆರೋಗ್ಯವಂತ ಆಕಳುಗಳು ಅಥವಾ ರಾಸುಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನು ಅದರ ಮೈಕೆಟ್ಟಿನ ಬಗ್ಗೆ ನಾವೇನಾದ್ರು ಹೇಳೋದಾದ್ರೆ ಅತಿ ದಪ್ಪ ಅಥವಾ ಅತಿ ಸಣ್ಣಗಿರುವಂತ ರಾಸುಗಳನ್ನ ನಾವು ಆಯ್ಕೆ ಮಾಡಬಾರದು. ಓಹೋ, ಅದು ಬಹಳ ಗಮನಿಸಬೇಕು ನಾವು ರೈತರು. ಈಗ ನೋಡೋದಕ್ಕೆ ತುಂಬಾ ದಪ್ಪಾಗಿದೆ ಅದು ಒಳ್ಳೆ ಹಾಲಿನ ಇಳುವರಿ ಕೊಡುತ್ತೆ ಅಂತಲ್ಲ, ಅತಿ ಸಣ್ಣನೂ ಇರಬಾರದು, ಅತಿ ದಪ್ಪವಾಗೂ ಇರಬಾರದು, ಮಧ್ಯಮ ಗಾತ್ರದ ಆ ಸರಾಗವಾಗಿ ಅಲ್ಲಿ ಇಲ್ಲಿ ಓಡಾಡುವಂತ ಮೈಕಟ್ಟು ಹೊಂದಿರುವಂತ ತಳಿಗಳನ್ನ ನಾವು ಆಯ್ಕೆ ಮಾಡಬೇಕು. ಆದ್ರೂ ಕೂಡ ಕೆಲವೊಮ್ಮೆ ನೋಡ್ತೇವೆ ಕಳುಗಳು ಬಹಳ ಗಾತ್ರದಲ್ಲಿ ದಪ್ಪ ಇರ್ತದೆ, ಅಂತದೆಲ್ಲ ಈ ರೀತಿಯ ತೊಂದರೆಗಳನ್ನು ಎದುರಿಸ. ಹೌದು, ಅದು ಈಗ ಆಹಾರದ ಕೊರತೆ ಆದಲ್ಲಿ ನಾವು ಹೊರಗಡೆ ಅದನ್ನ ಮೇಯಿಸೋಕ್ ಬಿಟ್ಟಾಗ ಒಂದ್ ಸ್ವಲ್ಪ ದೂರ ಕ್ರಮೇಣ ಓಡಾಡ್ ಬಂದ್ರೆ ಸುಸ್ತಾಗ್ಬಿಡುತ್ತೆ. ಸೊ ಅದರದೇ ಆ ತಳಿಯದ ಅದರದೇ ಆದ ಕೆಲವೊಂದು ಅದು ಮೈತೂಕ ಹೊಂದಿರುವಂತ ತಳಿಗಳನ್ನ ನಾವು ಆಯ್ಕೆ ಮಾಡಿದ್ದಲ್ಲಿ ಅದಕ್ಕೂ ಅಷ್ಟೊಂದು ತೊಂದರೆ ಆಗೋದಿಲ್ಲ, ನಮಗೂ ಅದನ್ನ ಸಾಕೋದ್ರಲ್ಲಿ ಅಷ್ಟೊಂದು ಕಷ್ಟನ ನಾವು ಪಡೋದಿಲ್ಲ. ಇನ್ನ ಬಹುಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರಾಸುವಿನ ಉದ್ದಕ್ಕೆ ನಾವು ಹೋಲಿಸಿದರೆ ಕಾಲುಗಳು ಗಿಡ್ಡವಾಗಿರಬೇಕು. ಕಾಲುಗಳು ಗಿಡ್ಡವಾಗಿರಬೇಕು. ಇದು ಮಿಶ್ರ ತಳಿಗಳ ಒಂದು ಮುಖ್ಯವಾದ ಅಂಶನ ಅಂತ ಹೇಳ್ಬೋದು. ಅದ್ರ ಉದ್ದನ ನಾವು ಹೋಲಿಸಿದ್ರೆ ಕಾಲುಗಳು ಗಿಡ್ಡವಾಗಿರ್ಬೇಕು. ಗಿಡ್ಡ ಇದ್ದಾಗ ಏನಾಗುತ್ತೆ, ಅದು ತೂಕ ಅದು ಸರಿಯಾಗಿ ತಗೊಳ್ಳುತ್ತೆ. ಮತ್ತೆ ಈ ಗೊರಸುಗಳು ಚಿಕ್ಕದಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಚಿಕ್ಕದಾಗಿರ್ಬೇಕು. ಗಟ್ಟಿ ಗೊರಸಿದ್ರೆ ಅದ್ರ ಏನು ಮೈ ತೂಕ ಇರುತ್ತೆ ಅದು ಸಮಾನವಾಗಿ ತಡೆಯುತ್ತೆ ಗೊರಸುಗಳು. ಹಂಗ ಗೊರಸುಗಳು ಗಟ್ಟಿಯಾಗಿರ್ಬೇಕು, ಚಿಕ್ಕದಾಗಿ. ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಆಕಳುಗಳದ್ದು. ಇದು ಒಳ್ಳೆ ಆಕಳುಗಳು. ಇದು ಮಿಶ್ರ ತಳಿಯಲ್ಲಿ. ಹೌದು, ಮಿಶ್ರ ತಳಿಗಳಲ್ಲಿ. ಇನ್ನು ನಮ್ಮ ದೇಸಿ ತಳಿಗಳನ್ನ ನಾವು ನೋಡಿದ್ರೆ ಕಾಲುಗಳು ತುಂಬಾ ದೊಡ್ಡದಾಗಿರುತ್ತೆ. ಹೌದು ಹೌದು. ಈ ಮಿಶ್ರ ತಳಿಗಳ ಬಗ್ಗೆ ಹೇಳೋದಾದ್ರೆ ಮೈ ಕಟ್ಟಿಗೆ ನಾವು ಹೋಲಿಸಿದಾಗ ಎತ್ತರವನ್ನು ಹೋಲಿಸಿದಾಗ ಕಾಲಿನ ಉದ್ದವು ಚಿಕ್ಕದಾಗಿ ಇರಬೇಕು. ರೈತ ಬಾಂಧವರು ಇದನ್ನು ಗಮನಿಸಬೇಕು, ಯಾಕಂದ್ರೆ ಮಿಶ್ರ ತಳಿಯಲ್ಲಿ ಗಿಡ್ಡ ಕಾಲಿರಬೇಕು. ಆ ದೇಶೀಯ ತಳಿನಲ್ಲಿ ಉದ್ದ ಇದ್ರೂ ಏನು ಅಷ್ಟೇನು ದೊಡ್ಡ ಹಾನಿ ಇಲ್ಲ ಅಲ್ವಾ? ಇನ್ನು ಕೆಚ್ಚಲಿನ ಆಳದ ಬಗ್ಗೆ ನಾವು ಹೇಳೋದಾದ್ರೆ ಕೆಚ್ಚಲಿನ ಆಳ ಮಧ್ಯಮವಾಗಿರಬೇಕು, ಮೊಣಕಾಲಿಕಿನಿಗಿಂತ ಮೇಲಾಗಿರಬೇಕು. ಅದಕ್ಕಿಂತ ಕೆಳಗಿರಬಾರ್ದು. ಇರಬಾರ್ದು ಯಾಕಪ್ಪ ಅಂತಂದ್ರೆ ಕೆಳಗಿದ್ರೆ ಕೆಳಗಡೆ ಈಗ ಆಕಳು ಗಂಜಲು ಅಥವಾ ಸಗಣಿಯನ್ನು ಹಾಕ್ತಾ ಇರುತ್ತೆ, ತೊಟ್ಟುಗಳಿಗೆ ಅದು ಬೇಗ ಹತ್ತುತ್ತೆ, ನೊಣಗಳು ಕೂಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಕೆಚ್ಚಲು ಬಾವು ಅಂತ ಏನು ಕರಿತೀವಿ ಅದು ಬರುವಂತ

ಈಗ ಆತ್ಮನಿರ್ಭರ ಹೊಂದಬೇಕಾದ್ರೆ ರೈತನು ಕೂಡ ಆ ಬಗ್ಗೆ ಹೆಚ್ಚು ಚಿಂತಿತನಾಗಿರ್ತಾನೆ. ಮುಖ್ಯವಾಗಿ ಅವರು ಈ ಹೈನುಗಾರಿಕೆಯಲ್ಲಿ ಒಂದು ಆತ್ಮನಿರ್ಭರವನ್ನ ಹೊಂದಬೇಕಾದ್ರೆ ಹೆಚ್ಚಾಗಿ ನೀವು ಯಾವ ತಳಿಗಳನ್ನ ಅವರಿಗೆ ಸೂಚನೆ ನೀಡ್ತೀರಿ, ಇಂಥದ್ದೇ ಬಳಸಿದ್ರೆ ಒಳ್ಳೇದು ಅಂತ ಏನಾದ್ರೂ ಆಗಿದೆಯೇ? ಹೇಳ್ಬೋದು. ಅದೇ ಈಗ ಅವರು ಯಾವುದೇ ಹೈನುಗಾರಿಕೆ ಇರಬಹುದು ಅಥವಾ ಪಶುಪಾಲನಾ ಪದ್ಧತಿ ಆಗಿರಬಹುದು, ಅವ್ರು ಯಾವ ಉದ್ದೇಶಕ್ಕಾಗಿ ಅವರು ಉದ್ಯಮನ ಸ್ಟಾರ್ಟ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಅವ್ರು ಈಗಾಗಲೇ ಹೇಳ್ದಂಗೆ ಈಗ ಡೈರಿ ಫಾರಂ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಹಾಲಿನ ತಳಿಗಳನ್ನ ಮಾತ್ರ ಅವ್ರು ಆಯ್ಕೆ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ಈಗಾಗಲೇ ಹೇಳ್ದಂಗೆ ಉಳುಮೆ ತಳಿಗಳು ಏನಾದ್ರು ಅವ್ರು ತಂದ್ರು, ಪಾಪರಿಗೆ ಗೊತ್ತಿಲ್ಲದೆ ಏನಾದ್ರು ತಂದ್ಬಿಟ್ರೆ, ಅವ್ರ ಆ ತಳಿಗಳಿಗೆ ನೀವು ಎಷ್ಟೇ ಆಹಾರ ಕೊಡಿ, ಎಷ್ಟೇ ಕಾನ್ಸಂಟ್ರೇಟರ್ ಅಥವಾ ಒಳ್ಳೆ ಪೌಷ್ಟಿಕಾಂಶದ ಆಹಾರನ ನೀವು ನೀಡಿದ್ರು, ಅದರಲ್ಲಿ ನಾವು ಹೆಚ್ಚಿನ ಹಾಲನ್ನ ನಾವು ಪಡೆಯೋದಕ್ಕಾಗಲ್ಲ. ರೈತ ಬಾಂಧವರಲ್ಲಿ ಒಂದೇ ವಿನಂತಿ ಏನಪ್ಪ ಅಂತಂದ್ರೆ, ನಿಮ್ಮಲ್ಲಿ ಇರುವಂತಹ ದೇಸಿ ತಳಿಗಳನ್ನ ನೀವು ಬೇರೆ ತಳಿಗಳೊಂದಿಗೆ ಕ್ರಾಸ್ ಮಾಡಿಸಿ ಹಾಲು ಮಾಡ್ಕೋಬೇಡಿ. ನಿಮ್ಮ ತಳಿಗಳ ಲಕ್ಷಣಗಳೇನಿದೆ ಅದನ್ನ ಕಾಪಾಡ್ಕೋತ ಹೋಗಿ ನೀವು ಹೆಚ್ಚಿನ ಹಾಲಿನ ಇಳುವರಿ ಏನಾದ್ರು ಕಾಣಿಸ್ಬೇಕಿತ್ತಪ್ಪ ಅಂದ್ರೆ ಮಿಶ್ರ ತಳಿಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಈಗ ಸಾಕಾಣಿಕೆ ವಿಷಯಕ್ಕೆ ಬಂದಾಗ ನಮ್ಮ ಭಾಗದಲ್ಲಿ ಇದಕ್ಕೆ ಬಹಳ ಪ್ರಾಕೃತಿಕವಾಗಿ ಭಿನ್ನವಾಗಿರ್ತಕ್ಕಂತ ಒಂದು ಪ್ರದೇಶ, ಹೆಚ್ಚು ಉಷ್ಣತಾಮಾನ ಇರುವಂತಹ ಜಾಗ, ಇಲ್ಲಿ ಯಾವ ತಳಿಗಳು ಹೆಚ್ಚು ಸೂಕ್ತ ಅಂತೀರಿ? ಹೌದು, ಈಗ ನಮ್ದು ಬೀದರ್ ಗುಲ್ಬರ್ಗ ಇದನ್ನ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಭಾಗಕ್ಕೆ ಹೊಂದಿಕೊಳ್ಳುವಂತ ತಳಿಗಳನ್ನೇ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಅಂದ್ರೆ ಈ ನಮ್ಮ ಭಾಗಕ್ಕೆ ಅಂತಂದ್ರೆ ದೇವನಿ ಚೆನ್ನಾಗಿ ಹೊಂದಿಕೊಂಡಿದೆ, ಖಿಲ್ಲಾರ್ ಇರ್ಬೋದು, ಕೃಷ್ಣ ವ್ಯಾಲಿ ಇರ್ಬೋದು, ಇವೆಲ್ಲ ಏನಾಗಿದೆ ನಮ್ಮ ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆಗಳಿಗೆ ಹೆಚ್ಚಾಗಿ ಹೊಂದಿಕೊಂಡುವಂತ ತಳಿಗಳು. ಆದರೆ ಕರ್ನಾಟಕದಲ್ಲಿ ನಮಗೆ ಯಾವುದೇ ತರ ಹಾಲಿನ ತಳಿಗಳಿಲ್ಲ, ಇವನ್ನ ನಾವು ಉಳುಮೆಗಾಗಿ ಬಳಸುವಂತ ತಳಿಗಳು. ಹಂಗಾಗಿ ಭಾರತ ಸರ್ಕಾರವೇ ಬಹಳ ಪ್ರಯೋಗಗಳೆಲ್ಲ ಮಾಡಿ ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುವಂತ ತಳಿನ ಅಂದ್ರೆ ಮಿಶ್ರ ತಳಿಗಳನ್ನ ನೀವು ಬಳಸ್ರಿ ಅಂತ ಹೇಳ್ಬಿಟ್ಟು ಜರ್ಸಿ ಮತ್ತು HF ನ ನಮಗೆ ಆಯ್ಕೆ ಮಾಡೋದಕ್ಕೆ ಹೇಳಿದೆ. ಮಿಶ್ರ ತಳಿಗಳನ್ನ ಬಳಸಿದ್ದಲ್ಲಿ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ನಾವು ಕಾಣಬಹುದು. ತುಂಬಾ ಒಳ್ಳೇದು ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನಿಯವರೇ, ಯಾಕಂದ್ರೆ ತಳಿಗಳ ಆಯ್ಕೆ ಈ ಪಶುಪಾಲನೆಯಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತ ಪಾತ್ರ ವಹಿಸ್ತದೆ. ಹೈನು ತಳಿಗಳ ಆಯ್ಕೆ ಮತ್ತು ಅದರ ಪ್ರಾಯೋಗಿಕ ಅಂಶಗಳ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ದೀರಿ. ನಮ್ಮ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಆದ್ರೆ ನಿಮ್ಮನ್ನು ಹೇಗೆ ಸಂಪರ್ಕಿಸುವುದು, ನಿಮ್ಮ ದೂರವಾಣಿ ಸಂಖ್ಯೆ ಹೇಗೆ? 9620784663. ರೈತ ಬಾಂಧವರೇ, ನಮ್ಮ ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನಿಯವರನ್ನ ಸಂಪರ್ಕಿಸಿ ಈ ತಳಿಗಳ ಆಯ್ಕೆ ಬಗ್ಗೆ, ತಳಿಯ ವಿಧಾನ, ಅದನ್ನು ಹೇಗೆ ನಾವು ಸಾಕಾಣಿಕೆ ಮಾಡಬೇಕು, ಏನಾದ್ರ ಗುಣಲಕ್ಷಣ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9020784663. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಖಂಡಿತವಾಗಿ. ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನಿಯವರೇ, ಇಲ್ಲಿವರೆಗೆ ಪಶುಪಾಲನಾ ಪ್ರಕ್ರಿಯೆಯಲ್ಲಿ ಹೈನು ತಳಿಗಳ ಆಯ್ಕೆ ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇದರ ಪ್ರಾಯೋಗಿಕ ಅಂಶಗಳನ್ನು ಕೂಡ ತಾವು ಹೇಳಿದಿರಿ. ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಟ್ಟದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೆ ತಗ್ರವಾಣಿಯಲ್ಲಿ ಹೈನು ರಾಸುಗಳ ಆಯ್ಕೆ ಕುರಿತು ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಈಗ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 70%. ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ 75%. ಕೊಪ್ಪಳ ಜಿಲ್ಲೆ ಒಳಗ 60%. ಬಳ್ಳಾರಿ ಜಿಲ್ಲೆ ಒಳಗ 55%. ಬಾಗಲಕೋಟ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 65%. ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 80% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಈ ಸಮಯ ಮಾಡಬಹುದು. ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಶಂಭುಲಿಂಗ ವಾಲ್ದೊಡ್ಡಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳೋಣ. ಕಟ್ಟಿನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಆಡ ಕಟ್ಟಿನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ, ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಜೀವಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಜೀವಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಜೀವಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಈ ಮರವ ಕಡಿಯಬೇಡ ಈ ಮರವ ಕಡಿಯಬೇಡ, ನೀನು ಸಸಿಯ ಬೆಳೆಸಿ ನೋಡ ನೀನು ಸಸಿಯ ಬೆಳೆಸಿ ನೋಡ, ಸಸಿಯ ಬೆಳೆಸಿ ನೋಡ ನೀನು ಸಸಿಯ ಬೆಳೆಸಿ ನೋಡ. ಆ ಬೇಲಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಮರದ ಬೇಲಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಮರದ ಬೇರಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಮರದ ಬೇರಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಬೆಳಗ್ಗೆ ಸಾರ ಸೇರಿಸಣ್ಣ ಬೆಳಗ್ಗೆ ಸಾರ ಸೇರಿಸಣ್ಣ, ಮಳೆಗೆ ಜೀವ ಕೊಡುವುದಣ್ಣ ಮಳೆಗೆ ಜೀವ ಕೊಡುವುದಣ್ಣ, ಮಳೆಗೆ ಜೀವ ಕೊಡುವುದಣ್ಣ ಮಳೆಗೆ ಜೀವ ಕೊಡುವುದಣ್ಣ. ಆ ಗುಡ್ಡ ಅದು ಬೆಳ್ಳಿ ಗಟ್ಟಿ ಅದು ತರುವ ದಣ್ಣ ಮಳೆಯ, ಬೆಟ್ಟ ಗುಡ್ಡ ಅದು ಬೆಳ್ಳಿ ಗಟ್ಟಿ ಅದು ತರುವ ದಣ್ಣ ಮಳೆಯ, ಬೆಟ್ಟ ಗುಡ್ಡ ಅದು ಬೆಳ್ಳಿ ಗಟ್ಟಿ ಅದು ತರುವ ದಣ್ಣ ಮಳೆಯ, ಬೆಟ್ಟ ಗುಡ್ಡ ಅದು ಬೆಳ್ಳಿ ಗಟ್ಟಿ ಅದು ತರುವ ದಣ್ಣ ಮಳೆಯ, ಬಂಡೆ ಜಲದ ಸೆಲೆಯ ಒಡೆಯ ಬಂಡೆ ಜಲದ ಸೆಲೆಯ ಒಡೆಯ, ನೀರು ಸಸಿಗೆ ಜೀವ ದೊಡೆಯ ನೀರು ಸಸಿಗೆ ಜೀವ ದೊಡೆಯ, ನೀರು ಸಸಿಗೆ ಜೀವ ದೊಡೆಯ ನೀರು ಸಸಿಗೆ ಜೀವ ದೊಡೆಯ. ಆ Thank you. ಅಂತ ಕಟ್ಟಿ ಬಾವಿ ಬಂಕು ಮಾಡಿ ನೆಲಕ್ಕೆ ಇಳಿಸಬೇಕು. ಕೆರೆ ಕುಂಟೆ ಕಟ್ಟಿ ಬಾವಿ ಬಂಕು ಮಾಡಿ ನೆಲಕ್ಕೆ ಇಳಿಸಬೇಕು. ಕೆರೆ ಕುಂಟೆ ಕಟ್ಟಿ ಬಾವಿ ಬಂಕು ಮಾಡಿ ನೆಲಕ್ಕೆ ಇಳಿಸಬೇಕು. ಕೆರೆ ಕುಂಟೆ ಕಟ್ಟಿ ಬಾವಿ ಬಂಕು ಮಾಡಿ ನೆಲಕ್ಕೆ ಇಳಿಸಬೇಕು. ನೀರು ಮಣ್ಣಲ್ಲಿ ಇಳಿಸಬೇಕು, ನೀರು ಮಣ್ಣಲ್ಲಿ ಇಳಿಸಬೇಕು. ಮರಕ್ಕೆ ತಡೆಯ ನೊಡ್ಡಬೇಕು, ಬರಕ್ಕೆ ತಡೆಯ ನೊಡ್ಡಬೇಕು, ಬರಕ್ಕೆ ತಡೆಯ ನೊಡ್ಡಬೇಕು, ಬರಕ್ಕೆ ತಡೆಯ ನೊಡ್ಡಬೇಕು. ಆಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನೆಂತ ಬನ್ನಿ. ಆಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನೆಂತ ಬನ್ನಿ. ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಶಂಭುಲಿಂಗ ವಾಲ್ದೊಡ್ಡಿ ಹಾಗೂ ಸಂಗಡಿಗರಿಂದ ಇನ್ನೊಂದು ಜನಪದ ಗೀತೆ. ಬನ್ನಿರೋ ಬನ್ನಿರೋ ಬೇಸಾಯ ಮಾಡೋಣ, ಕತ್ತಿರಸ ಮಾಡೋಣ. ಬನ್ನಿರೋ ಬನ್ನಿರೋ ಬನ್ನಿರೋ ಬನ್ನಿರೋ ಬೇಸಾಯ ಮಾಡೋಣ, ಕತ್ತಿರಸ ಮಾಡೋಣ. ಬನ್ನಿರೋ ಬನ್ನಿರೋ ರಾಗಿಯ ಭತ್ತ ಜೋಳ ಹೇಯ. ಬನ್ನಿರೋ ಬನ್ನಿರೋ ಮಾತಿಯ ಕಳೆಯ. ಬನ್ನಿರೋ ಬನ್ನಿರೋ ಬೇಸಾಯ ಮಾಡೋಣ, ಕತ್ತಿರಸ ಮಾಡೋಣ. ಬನ್ನಿರೋ ಬನ್ನಿರೋ ಕಪ್ಪಾಗೋ ಬಲ್ಲೇಳು ಕಲ್ಲಿನ ಮಳೆಯಾಗಿ, ಕಲ್ಲಿನ ಮಳೆಯಾಗಿ. ಕಪ್ಪಾಗು ಬರಲೇಳು ಕಲ್ಲಿನ ಮಳೆಯಾಗಿ, ಕಲ್ಲಿನ ಮಳೆಯಾಗಿ. ಕಲ್ಲಿಯಲ್ಲಿ ತಾಯುವಳು ತಾಯಿ ನಮ್ಮಣ್ಣ, ತಾಯಿ ನಮ್ಮಣ್ಣ. ಕಲ್ಲಿಯಲ್ಲಿ ತಾಯುವಳು ತಾಯಿ ನಮ್ಮಣ್ಣ, ತಾಯಿ ನಮ್ಮಣ್ಣ. ಕಾಯಿರೋ ಕಾಯಿರೋ ಕಣ್ಣಾಗಿ ನೀರನ್ನ, ಕಣ್ಣಾಗಿ ನೀರನ್ನ. ಜಲವಾಗಿ ಹರಿವುದು ನಮ್ಮಯ ಪ್ರಾಣ. ಬನ್ನಿರೋ ಬನ್ನಿರೋ ಯಾರ ಮಾಡೋಣ, ಕತ್ತೆ ಹತ ಮಾಡೋಣ. ಬನ್ನಿರೋ ಬನ್ನಿರೋ ಹಸಿರಾಗಿ ಬ್ರಹ್ಮಾಲಿ ಲೋಕಾದಿ ಜೀವಾವೋ, ಲೋಕಾದಿ ಜೀವಾವೋ. ಹಸಿರಾಗಿ ಬ್ರಹ್ಮಾಲಿ ಲೋಕಾದಿ ಜೀವಾವೋ, ಲೋಕಾದಿ ಜೀವಾವೋ. ಮೋಡಾದ ಚಪ್ಪರವು ನೆರಳಾಗಿ ಕಾಯಾಲಿ, ನೆರಳಾಗಿ ಕಾಯಾಲಿ. ಮೋಡಾದ ಚಪ್ಪರವು ನೆರಳಾಗಿ ಕಾಯಾಲಿ, ನೆರಳಾಗಿ ಕಾಯಾಲಿ. ಊರೂರು ಫಸಲೆಲ್ಲ ಊರಿನ ತೇರಾಗಿ, ಊರಿನ ತೇರಾಗಿ. ಊರ ಫಸಲೆಲ್ಲ ಊರಿನ ತೇರಾಗಿ, ಊರಿನ ತೇರಾಗಿ. ನೆಲ್ಲರು ನೆಲ್ಲರು ಹೊಸದಾಗಿ ತೇರೆ. ಬನ್ನಿರೋ ಬನ್ನಿರೋ ಸಹಾಯ ಮಾಡೋಣ, ಕತ್ತೆ ಹಸ ಮಾಡೋಣ. ಬನ್ನಿರೋ ಬನ್ನಿರೋ ಮಣ್ಣೆಲ್ಲ ಹಾಡಾಗಿ ಕರ ತುಂಬಿ ಆಡಾಲಿ, ಕರ ತುಂಬಿ ಆಡಾಲಿ. ಮಣ್ಣೆಲ್ಲ ಹಾಡಾಗಿ ಕರ ತುಂಬಿ ಆಡಾಲಿ, ಕರ ತುಂಬಿ ಆಡಾಲಿ. ಹಾಡಿರೋ ಹಾಡಿರೋ ಬದುಕೆಲ್ಲ ಜೋಗಾಲಿ, ಬದುಕೆಲ್ಲ ಜೋಗಾಲಿ. ಹಾಡಿರೋ ಹಾಡಿರೋ ಬದುಕೆಲ್ಲ ಜೋಗಾಲಿ, ಬದುಕೆಲ್ಲ ಜೋಗಾಲಿ. ಮಣ್ಣಿನ ಮಕ್ಕಳ ಕನಸೆಲ್ಲ ಕೈಗೂಡಿ, ಕನಸೆಲ್ಲ ಕೈಗೂಡಿ. ಮಣ್ಣಿನ ಮಕ್ಕಳ ಕನಸೆಲ್ಲ ಕೈಗೂಡಿ, ಕನಸೆಲ್ಲ ಕೈಗೂಡಿ. ಹಸನಾಗಿ ಮಾಡಿರೋ ಬಾವಿನ ಬಾಳನ್ನ. ಬನ್ನಿರೋ ಬನ್ನಿರೋ ಸಹಾಯ ಮಾಡೋಣ, ಕತ್ತೆ ಹತ ಮಾಡೋಣ. ಬನ್ನಿರೋ ಬನ್ನಿರೋ ಬನ್ನಿರೋ ಬನ್ನಿರೋ ಸಹಾಯ ಮಾಡೋಣ, ಕತ್ತೆ ಹತ ಮಾಡೋಣ. ಬನ್ನಿರೋ ಬನ್ನಿರೋ ಬನ್ನಿರೋ ಸಹಾಯ ಮಾಡೋಣ. ಇದುವರೆಗೆ ಶಂಭುಲಿಂಗ ವಾಲ್ದೊಡ್ಡಿ ಹಾಗೂ